ಎರೆಗುಹುವೆ ನಿನ್ನ ಕಣ್ಣು ತೆಗೆದು ನೋಡಲಾರೆಯ, ನಾ ತಾಳಲಾರೆನು ಶ್ರೀರಸ್ತೆ ಗುರು ಎಂದು ನಾನು ಓಡಿಕೊಂಡೆನು, ಶ್ರೀರಸ್ತೆ ಗುರು ಎಂದು ನಾನು ಓಡಿ ಬಂದೆನು. ಕಾಮ ಕ್ರೋಧಗಳಿಗೆ ಸಿಲುಕಿ ಮೋತು ಹೋದೆನು, ನೇವ ನಿತ್ಯ ನಿಯಮಗಳನ್ನು ಅರಿಯಲಾರೆನು, ಪ್ರೇಮದಿಂದಲೇ ತಾನುರಾಗದೆ ಗುರು ನೀನು ಬಾರದಿದ್ದೊಡೆ ನಾ ಕಾಯಲಾರೆನು, ಶ್ರೀದತ್ತ ಗುರು ಎಂದು ನಾನು ಮಾಡಿ ಬಂದೆನು. ಭಕ್ತಿ ಭಾವದಿಂದ ನಿನ್ನ ಭಜಿಸುತ್ತಿರುವೆನು, ಮುಕ್ತಿಯನ್ನು ನೀಡು ಎಂದು ಬೇಡುತ್ತಿರುವೆನು. ಶಕ್ತಿವಂತನೇ ಶಾಂತಿ ದೂತನೇ ಗುರು ನೀನು ಬಾರದಿದ್ದೊಡೆ ನಾ ಕಾಯಲಾರೆನು, ಶ್ರೀರತ್ತ ಗುರು ಎಂದು ನಾನೋಡಿ ಬಂದೆನು. ಗಿರಿಯ ನಗರದಲ್ಲಿ ನಿಂತು ನೆಲೆಸಿದಾತನೆ, ಕಾರ್ಯಸಿದ್ಧಿ ಹನುಮನೊಡನೆ ಕಾಯುವಾತನೇ.